ಸಹನೋ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಆರನೇ ಶ್ಲೋಕ ಪಾಠ ಮಾಡೋಣ. ರೂಪಕಾರ್ಯಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವಜ್ಜೀವೇಷು ನಿರ್ಣಯಃ ತದ್ವಜ್ಜೀವೇಷು ನಿರ್ಣಯಃ ಆಕಾಶಸ್ಯ ಗತಾಕಾಶಃ ಆಕಾಶಸ್ಯ ಗತಾಕಾಶಃ ವಯವೌ ಯಥಾ ವಿಕಾರಾ ವಯವೌ ಯಥಾ ನೈವಾತ್ಮನಃ ಸದಾ ಜೀವಃ ನೈವಾತ್ಮನಃ ಸದಾ ಜೀವಃ ವಿಕಾರಾ ವಯವೌ ತಥಾ ವಿಕಾರಾ ವಯವೌ ತಥಾ. ಆಕಾಶ ಘಟಾಕಾಶ ಎನ್ನುವ ದೃಷ್ಟಾಂತದಲ್ಲಿ ಘಟಾಕಾಶವನ್ನು ಮಹಾಕಾಶದ ಅವಯವ ಎಂದು ಮಾಡಲಿಕ್ಕಾಗುತ್ತದೆ. ಇನ್ನೂರು ಪೇಜ್ ನೋಟ್ ಬುಕ್ ಇತ್ತು ಅಂತಂದರೆ ನೂರು ಪೇಜಿನ ಎರಡು ನೋಟ್ ಬುಕ್ಗಳನ್ನಾಗಿ ಮಾಡಲಿಕ್ಕಾಗ್ತದೆ. ಅದಕ್ಕೆ ವಿಕಾರ ಅಂತ. ಯಾವುದಕ್ಕೆ ವಿಕಾರ ಅಂದರೆ ಅವಯವಗಳಿಂದ ಸಹಿತವಾದದ್ದು ಯಾವುದು ಅದು ವಿಕಾರ. ಈಗ ವಿಕಾರಗೊಂಡು ಘಟಾಕಾಶವಾಗಬೇಕಾದ್ರೆ ಮಹಾಕಾಶಕ್ಕೆ ಅವಯವ ಇರಬೇಕು. 200 ಪೇಜ್ ನೋಟ್ ಬುಕ್ ಇತ್ತು ಅಂದರೆ 100 ಪೇಜ್ ನೋಟ್ ಬುಕ್ ವಿಕಾರವನ್ನು ಮಾಡಲಿಕ್ಕೆ ಬರ್ತದೆ. ಏಕೆಂದರೆ ಅದು ಕೂಡ ಅವಯವ, ಇದು ಕೂಡ ಅರ್ಥ ಆಯ್ತು ಸೂತ್ರ. ಅವಯವ ಸಹಿತವಾದದ್ದನ್ನು ಅವಯವ ಸಹಿತವಾದ ವಿಭಾಗವನ್ನು ಮಾಡಲಿಕ್ಕೆ ಬರ್ತದೆ. ಅವಯವವೇ ಇಲ್ಲ ಅಂದರೆ ನೀವು ಹೇಗೆ ಇನ್ನೊಂದು ಅವಯವವನ್ನು ಸೃಷ್ಟಿ ಮಾಡ್ತೀವಿ? ಸಿಂಪಲ್ ಇಕ್ವೇಷನ್. ಏನನ್ನಾದರೂ ಸೃಷ್ಟಿತಗೊಳಿಸಬೇಕಾಗಿದ್ರೆ ಅದಕ್ಕೆ ಅದರದೇ ಆದಂತಹ ನಾಮ ರೂಪ ಫಾರ್ಮೇಶನ್ ಇರಬೇಕು. ಅವಾಗ ಮಾಡಿಕೊಳ್ಳೋದು ಹಾಗಿರಬೇಕು ಅಂತಂದ್ರೆ ಏನನ್ನ ತಗೊಂಡು ನಾವು ಸೃಷ್ಟಿ ಮಾಡೋದು ಅದಕ್ಕೂ ಅಷ್ಟೇ ನೇಮ್ ಅಂಡ್ ಫಾರ್ಮ್ ಇರಬೇಕು. ಯಾವುದು ನಾಮ ರೂಪ ರಹಿತವಾಗಿದೆ ಅದಕ್ಕೆ ಯಾವ ಅವಯವವೂ ಇಲ್ಲದೆ ಇದ್ದರಿಂದಾಗಿ ಘಟಾಕಾಶವು ಇದು ಆ ಮಹಾಕಾಶದಿಂದ ಆಗಿರುವಂತಹ ಸೃಷ್ಟಿ ಅಲ್ಲ. ಅವಯವ ಸಹಿತವಾದ ಸೃಷ್ಟಿ ಅಲ್ಲ. ಹೇಗೋ ಹಾಗೆಯೇ ಜೀವಾತ್ಮನು ಪರಮಾತ್ಮನಿಂದ ಸೃಷ್ಟಿತವಾದ ಅವಯವ ಸಹಿತವಾದ ಸೃಷ್ಟಿ ಅಲ್ಲ. ನೀ ಹುಟ್ಟಿಲ್ಲ ಅಂತ ಅರ್ಥ. ನಾನು ಹುಟ್ಟಿಲ್ಲ, ನೀನು ಹುಟ್ಟಿಲ್ಲ, ನಾವು ಯಾರು ಹುಟ್ಟೇ ಇಲ್ಲ ಅಂತ ಅರ್ಥ. ನಾವು ಯಾರು ಸೃಷ್ಟಿತರಾಗಿಲ್ಲ ಅಂತ ಅರ್ಥ. ಈ ಸತ್ಯವನ್ನು ಟ್ರಾನ್ಸೆಂಡ್ ಮಾಡಿಕೊಂಡು ಗುರುತಿಸಬೇಕು. ಈ ಸತ್ಯವನ್ನು ಈ ಸತ್ಯದಲ್ಲೇ ಇದ್ದುಕೊಂಡು ಗುರುತಿಸ್ಲಿಕ್ಕಾಗುವುದಿಲ್ಲ. ನಾನು ಹುಟ್ಟಿದವನು, ನನ್ನ ಬರ್ತದೆ ಇಂಥದ್ದ ನಕ್ಷತ್ರ ರಾಶಿ ಎಲ್ಲ ಪರ್ಫೆಕ್ಟ್ ಆಗಿಟ್ಕೊಂಡು ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ರು ಅಂತಂದ್ರೆ ಇದೇ ಉತ್ತರ ಬರ್ತದೆ. ಅವ ಜಿಜ್ಞಾಸ ಸ್ಟಾರ್ಟ್. ಅವಯವ ಸಹಿತವಾಗಿ ಸೃಷ್ಟಿಯಾಗಬೇಕಾದ್ರೆ ಪರಮಾತ್ಮನಿಗೆ ಅವಯವ ಇರಬೇಕಲ್ವಾಗಾದ್ರೆ ಪರಮಾತ್ಮನ ಅವಯವ ಇದ್ದದ್ದಾದ್ರೆ ಅವನಿಗೂ ಜನ್ಮವನ್ನ ಇರಬೇಕು ಅಲ್ವೋ? ಪರಮಾತ್ಮನ ಜನ್ಮವನ್ನ ಇದ್ದದ್ದಾದ್ರೆ ಆ ಪರಮಾತ್ಮನಿಗೆ ಜನ್ಮವನ್ನು ಕೊಟ್ಟವರು ಯಾರು? ಅವನು ಜನ್ಮ ಜನ್ಮ ಮತ್ತು ಮರಣದಲ್ಲಿ ಕೂಡಿದ್ದಾನೋ? ಸೀರೀಸ್ ಆಫ್ ಮಿಸ್ಟೇಕ್ಸ್, ಪರಂಪರಾಗತವಾಗಿ ಸಂಪ್ರದಾಯಬದ್ಧವಾಗಿ ತಪ್ಪುಗಳು ಶುರುವಂತ ಒಂದು ಮಿಸ್ಟೇಕ್ ಮಾಡಿದ್ರು ಅನರ್ಥಕ್ಯ ಅಂತ ಇದಕ್ಕೆ ಶಾಸ್ತ್ರದ ಅನರ್ಥಕ್ಯವು ಸಿದ್ಧವಾಗುತ್ತದೆ. ಯು ಫಾಲ್ಸಿಫೈ ದಿ ಶಾಸ್ತ್ರ. ಯಾವುದಕ್ಕೆ ನಾಶವೆನ್ನುವುದೇ ಇಲ್ಲವೋ ಅದಕ್ಕೆ ನಾಶವನ್ನು ನೀನು ಜೋಡಿಸಿದ್ದೆ ಆದರೆ ಇಟ್ಸ್ ಕಾಲ್ಡ್ ಫಾಲ್ಸಿಫಿಕೇಶನ್. ಸೊ ದಿ ಶ್ಲೋಕ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಏನಂತಂದ್ರೆ, ಘಟಾಕಾಶವು ಹೇಗೆ ಅವಯವ ಸಹಿತವಾದ ಒಂದು ಸೃಷ್ಟಿ ಅಲ್ಲ, ಕಾರಣ ಅಂತಂದ್ರೆ ಮಹಾಕಾಶಕ್ಕೆ ಅವಯವಗಳು ಇಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಅವಯವಗಳು ಇಲ್ಲದೇ ಇದ್ದರಿಂದಾಗಿ ಜೀವಾತ್ಮನು ಇವನು ಅವಯವ ಸಹಿತವಾದ ಸೃಷ್ಟಿ ಅಲ್ಲ. ಆತ್ಮನಃ ಸದಾ ಜೀವ ವಿಕಾರ ಅವಯವವು ನ ತಥಾ. ಇವನು ಅವಯವ ಸಹಿತನಾದ ಜೀವಾತ್ಮನು ಅವಯವ ಸಹಿತನಾದ ಪರಮಾತ್ಮನಿಂದ ಸೃಷ್ಟಿತವಾದವನು ಅಲ್ಲ. ಸೊ ಜಿಜ್ಞಾಸದ ವಿಷಯ ಹಾಗೆ ಉಳಿತು. ಹಾಗಾದ್ರೆ ಜೀವಾತ್ಮನ ಸೃಷ್ಟಿಗೇ ದಾರಿತು. ಅದಕ್ಕೆ ಮುಂಚೆ ನಾಲ್ಕನೇ ಶ್ಲೋಕದಿಂದ ಹೇಳಿದ್ದಾರೆ ಅವಿದ್ಯಾಕೃತ. ಇದು ಇನ್ನೂ ಚೆಂದಿದೆ, ಸ್ವಲ್ಪ ಸುಮ್ಮನೆ ನೋಟ್ ಮಾಡ್ಕೊಂಡ್ರಿ, ವಿಷಯ ಇಲ್ಲ. ಅದು ಅವಿದ್ಯಾಕೃತ ಅಂದ್ರೆ ಅಜ್ಞಾನ ಸೃಷ್ಟಿ ಮಾಡಿದ. ಅಜ್ಞಾನವು ಸೃಷ್ಟಿ ಮಾಡಿದ. ಹೌದು ಮಾಡಿತ್ತು ಅಂತ ನೀವು ಒಪ್ಕೊಂಡ್ಬಿಟ್ರೆ ಕರ್ಮ ಇದೆಯಾ ಅಜ್ಞಾನದಲ್ಲಿ? ಅಜ್ಞಾನದಿಂದ ಕರ್ಮ ಇದೆ, ಅಜ್ಞಾನದಲ್ಲಿ ಕರ್ಮ ಇದೆಯಾ? ಆ ಕರ್ಮದ ಫಲ ಸೃಷ್ಟಿ. ಇವಷ್ಟು ಚಿಂತನೆಗಳು, ಅನವಶ್ಯಕವಾದಂತಹ ಚಿಂತನೆಗಳು, ಗೋಜುಗಳು, ಗೊಂದಲಗಳು ಇರುತ್ತವೆ. ಯಾವಾಗ ಯಾವಾಗ ಯಾವ್ಯಾವ ಚಿಂತನೆಗಳು ಎಲ್ಲೆಲ್ಲಿ ಸಾಕು ಅನಿಸ್ಬಿಡ್ತಾ ಅವಾಗ ಅವಾಗ ಅಲ್ಲಿ ಯಾವ ಫಿಲಾಸಫಿ ನಿಂತಿರ್ತದ, ಅವನ ಮತ ಕಂಪ್ಲೀಟ್ ಆಗಿರ್ತದ. ಹಿಂಗಾಗಿ ಅವರೊಂದು ಮಠ ಆಗಿಬಿಡ್ತದೆ. ಅದರ ಫಾಲೋವರ್ಸ್ ಇದ್ದಾರೆ, ಅದಕ್ಕೊಂದು ಸಾವಿರ ಹತ್ತು ಸಾವಿರ ಲಕ್ಷ ಜನ ಇದ್ದೇ ಇರ್ತಾರೆ. ಚಪ್ಪಲ್ ಹೊಡೆಯವ್ರಿಗೆ ಏನು ಕೊರತೆ? ಅವ್ರಿಗೆ ಅವ್ರದೇ ಅಂತ ಒಂದು ಸಮಾಧಾನ. ಇಷ್ಟು ಸೊ ಇದು ಇನ್ಎವಿಟೇಬಲ್, ಅನಿವಾರ್ಯವಾಗ್ತದೆ. ಏನು ಅಂದ್ರೆ ಅವಿದ್ಯಾಕೃತ ಇದಂತ ಅವಿದ್ಯೆಯು ಮಾಡಿತು ಅಂತಲ್ಲ, ಅವಿದ್ಯೆಯಿಂದಾಗಿ ಇಲ್ಲದೇ ಇರುವುದು ಆರೋಪಿಸಲ್ಪಡುತ್ತದೆ. ಸರ್ಪವು ಆರೋಪಿಸಲ್ಪಟ್ಟಂತೆ. ಎಲ್ಲಿ? ಹಗ್ಗದಲ್ಲಿ ಸರ್ಪವು ಆರೋಪಿಸಲ್ಪಟ್ಟಂತೆ. ನೋಡಿ ಚಂದದ ಇದು ಉದಾಹರಣೆ ಒಳಗೆ ಸರ್ಪವು ಹಗ್ಗವು ಸರ್ಪವನ್ನ ಹುಟ್ಟಿಸ್ತಾ ಡೆಲಿವರಿ ಕೇಸ್ ಏನಿಂದ ಹೊರಬಂದದ್ದು? ಹಗ್ಗದಿಂದ. ಒಂದ್ರಾಗಿಲ್ಲ ಅಂತಂದ್ರೆ ಹಾಗಾದ್ರೆ ಹಗ್ಗದಿಂದ ಸರ್ಪ ಹೇಗ? ಹಗ್ಗಕ್ಕೆ ಅವಯವ ಇದೆ, ಸರ್ಪಕ್ಕೆ ಅವಯವ ಇದೆ. ಅವಯವಗಳು ಇದ್ದದ್ದರಿಂದ ಅವಯವಗಳು ಸೃಷ್ಟಿತವಾಗ್ತವೆ. ಅಭ್ಯಾಸ ಈಗ ಮಾಡಿದ್ರಿ 200 ಪೇಜು 100 ಪೇಜು. ಹಾಗೆ ಇಲ್ಲಿ ಕೂಡ ಏನಾಯ್ತು, ಹಗ್ಗ ಇದೆ, ಸರ್ಪ. ಈ ಸರ್ಪ ಹೇಗ್ ಹೋಗ್ತು? ಹಗ್ಗವೇ ಸರ್ಪವಾಗಿ ರೂಪಾಂತರ ಆಯ್ತ. ಹಗ್ಗವೇ ಸರ್ಪವಾಗಿ ರೂಪಾಂತರ ಆಗಿದ್ದಲ್ಲಿ ನಾವು ಬೆಳಕು ಬಿಟ್ಟಾಗ ಅಲ್ಲಿ ಮತ್ತು ಸರ್ಪವೇ ಕಾಣಬೇಕು. ಲಾಜಿಕ್ ನೋಡಿ ಎಷ್ಟು ಚಂದ. ಬೆಳಕು ಬಿಟ್ಟಾಗ ಅಲ್ಲಿ ಹಗ್ಗ ಕಾಣ್ಬೇಕ ಸರ್ಪ ಕಾಣ್ಬೇಕ? ಈಗ ಆಗ್ಬಿಟ್ಟು ಸರ್ಪ ಆಗ್ಬಿಡ್ತದೆ. ಈಗ ಇಲ್ಲ, ಆಗಿಲ್ಲ. ನಾನು ಬೆಳಕು ಬಿಟ್ಟಾಗ ನನಗೆ ಸ್ಪಷ್ಟವಾಗಿ ಅದು ಹಗ್ಗ ಅಂತ ಅರಿವಿಗೆ ಬರ್ತದೆ. ಆಮೇಲೆ ನಾವು ಹೇಳ್ತೀವಿ ಅಜ್ಞಾನದಿಂದಾಗಿ ಸರ್ಪ ಹುಟ್ಟಿತು ಅಂತ. ಮತ್ ಮುಂದಿನ ಪ್ರಶ್ನೆ, ಅಜ್ಞಾನದಿಂದ ಸರ್ಪದ ಸೃಷ್ಟಿ ಆಯ್ತ? ಅಜ್ಞಾನದಿಂದ ಸರ್ಪವು ಡೆಲಿವರಿ ಆಯ್ತ? ಹೇಳ್ರಿ ಮತ್ತೆ. ಆರೋಪಿತ ಶಬ್ದ ಯಾವುದು? ಸರ್ಪ ಏನಿದು? ಆರೋಪಿತ. ಸೂಪರ್ ಇಂಪೋಸ್ಡ್. ಸರ್ಪವು ಆರೋಪಿಸಲ್ಪಟ್ಟಿದೆ. ಹಾಗಾದ್ರೆ ಎಲ್ಲಿಯವರೆಗೂ ಹಗ್ಗದ ಜ್ಞಾನ ಆಗುವುದಿಲ್ಲವೋ ಅಲ್ಲಿವರೆಗೂ ಸರ್ಪವು ಸರ್ಪವೆಂದೇ ನಮ್ಮ ಅರಿವಿನಲ್ಲಿ ಇರ್ತದೆ. ಅದಕ್ಕೆ ಆರೋಪಿತ ಸತ್ಯ ಅಂತ ಕರೀತಾರೆ. ಎಸ್ ಜಿ, ಇದೇನಾಗ್ತದೆ? ಆರೋಪಿತ ಸತ್ಯ. ಇದು ಹಗ್ಗ ಅನ್ನುವ ಸ್ಪಷ್ಟ ಜ್ಞಾನವಾದಾಗ ಮಾತ್ರ ಆರೋಪಿತ ಸತ್ಯವೇನಾಗ್ತದೆ? ಎಲ್ಲಿ ಇದೆಯೋ ಅಲ್ಲೇ ಸುಳ್ಳು ಅಂತ ಸಿದ್ಧವಾಗಿದೆ. ಜೀವನ ಸೃಷ್ಟಿ ಆರೋಪಿತ ಸತ್ಯ. ಇಲ್ಲಿ ಹಗ್ಗ ಇದೆ, ಇದು ನಾನು ಅಜ್ಞಾನದಿಂದಾಗಿ ಸರ್ಪವನ್ನು ಆರೋಪಿಸಿದೆ. ದಟ್ಸ್ ಓಕೆ. ಇಲ್ಲಿ ಕಪ್ಪೆ ಚಿಪ್ಪಿದೆ, ಇದು ನಾನು ಅಜ್ಞಾನದಿಂದಾಗಿ ಬೆಳ್ಳಿ ಎಂದು ಆರೋಪಿಸಿದೆ. ಇಟ್ಸ್ ಓಕೆ. ಇಲ್ಲಿ ಆತ್ಮ ಇದ್ದಾನೆ ಅಜ್ಞಾನದಿಂದಾಗಿ ನಾನು ಜೀವಾತ್ಮ ಅಂತ. ಆಬ್ಜೆಕ್ಟ್ ಮೇಲೆ ಆಬ್ಜೆಕ್ಟ್ ಆರೋಪಿಸಲ್ಪಡುತ್ತದೋ ಇಲ್ಲ ಸಬ್ಜೆಕ್ಟ್ ಮೇಲೆ ಆರೋಪಿಸಲ್ಪಡುತ್ತದೋ? ಆಬ್ಜೆಕ್ಟ್ ಮೇಲೆ ಆಬ್ಜೆಕ್ಟ್. ಮತ್ತು ಹೇಳ್ರಿ. ಅದಕ್ಕೆ ನಕ್ಕೆ ನಾನು ಈ ವಿಷಯ ಮುಂಚೆ ನಾನು ನಕ್ಕಿದ್ದೆ. ಯಾಕೆ ಅಂದ್ರೆ ಇದು ರಜ್ಜು ಸ್ವಲ್ಪ ರಜ್ಜು ಸ್ವಲ್ಪ ಕೇಳಿ ಭಾರಿ ಚಂದ. ಕೇಳಿ ಕೇಳಿ ಕೇಳಿ ಕೇಳಿ ಅದೇನಾಗ್ಬಿಡುತ್ತೆ ಅಂದ್ರೆ ಬೇಸರ ಆಗುತ್ತಲ್ಲ, ಅದನ್ನ ಕೇಳಬೇಕು ಅನಿಸ್ತು. ನೀವು ಹೇಳಿ ಈಗ ಸುಕ್ಕೆ ಒಂದು ವಿಷಯದಲ್ಲಿ ಇನ್ನೊಂದು ವಿಷಯದ ಆರೋಪವಾಯಿತು. ಫೈನ್, ಸಾಧ್ಯ ಅದ. ಯಾಕಂದ್ರೆ ನಾನು ಹಗ್ಗದ ಅಜ್ಞಾನಿ, ಆದ್ದರಿಂದಾಗಿ ನಾ ಏನ್ ಮಾಡಿದ್ದೆ ಅದರಲ್ಲಿ ಇಲ್ಲದೇ ಇರುವುದಂತ ಇಲ್ಲದೇ ಇರುವಂತಹ ಹಾವನ ಇದೆ ಎಂದು ಭ್ರಮಿಸಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಾನೇ ಆತ್ಮ, ನಾನು ಜೀವಾತ್ಮ ಅಂತ ಭ್ರಮಿಸ್ಬೇಕು. ಯಾಕಂದ್ರೆ ಆತ್ಮ ನಾನು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಆಗ್ತಾ ಫಿಲಾಸಫಿ. ಆದ್ರೆ ಇದ್ರೊಳಗೆ ಎಷ್ಟು ಪಡೋದು ಕಾಣಿಸ್ತದೆ ನಿಮಗೆ? ನಾನು ನನ್ನ ಮೇಲೆ ನಾನು ಹೇಗೆ ತಪ್ಪು ಆರೋಪಗಳು ಮಾಡ್ಕೊಳ್ತಾ ನಾನು ನನ್ನ ಬಗ್ಗೆನೇ ತಪ್ಪು ಆರೋಪಗಳನ್ನು ಹೇಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಥರ್ಡ್ ಪರ್ಸನ್ ಆಗಿಲ್ಲ, ಫಸ್ಟ್ ಪರ್ಸನ್ ಆಗಿದ್ದೇನೆ. ನಾನು ಅಂತ ನಾ ಏನು ಅನ್ಕೊಳ್ಕೊತೀನಿ, ಆ ನಾನು ಕೂಡ ಆರೋಪಿತ. ನಾನು ಜೀವಾತ್ಮನು ಅಂತ ನಿಶ್ಚಯಿಸಲ್ಪಟ್ಟಂತಹ ನಾನೇನಿದ್ದೇನೋ, ಇವನು ನಿಜವಾದ ನಾನು, ಆರೋಪಿತ ನಾನು. ದೇಹ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರಾಣಕ್ರಿಯೆಗಳು, ರಾಗದ್ವೇಷಗಳು, ಇವು ಎಲ್ಲವುಗಳಿಂದಲೂ ಸಂಘಾತನಾದಂತಹ, ಇವೆಲ್ಲವುಗಳಲ್ಲಿಯೂ ಅಭಿಮಾನವನ್ನು ಹೊಂದಿದಂತಹ, ಹುಟ್ಟು ಸಾವುಗಳಲ್ಲಿ ಅಭಿಮಾನವನ್ನು ಹೊಂದಿದಂತಹ, ಕರ್ತೃ ಭೋಕ್ತೃವಿನಲ್ಲಿ ಅಭಿಮಾನ ಹೊಂದಿದಂತಹ ನಾನು ನಿರ್ಣಯ ಮಾಡ್ತೇನೆ ಏನಂತೇಳಿ, ನಾನು ಜೀವಾತ್ಮ. ಜಿಜ್ಞಾಸದಲ್ಲಿ ನಾನು ಸಂಘಾತ ಆತ್ಮನ ಅಲ್ಲ ಅಂತ ಸಿದ್ಧ. ಶಾರ್ಟ್ಕಟ್ ದಿ ಡಿಸ್ಕಷನ್. ನಾನು ಸಂಘಾತ ಆತ್ಮ ಅಲ್ಲ, ಅಸೋಸಿಯೇಟೆಡ್ ಆತ್ಮ ಅಲ್ಲ, ನಾನು ಸಾಕ್ಷಿ ಆತ್ಮ ಮಾತ್ರ ಅಂತ ಜಿಜ್ಞಾಸದಲ್ಲಿ ಸಿದ್ಧಾಂತ. ಸೊ ಆರೋಪಿತ ಆರೋಪವಾಗಬೇಕಾದ್ರೆ ಎರಡು ಸಂಗತಿಗಳು ಬೇಕು. ಅಧಿಷ್ಠಾನ ಬೇಕು, ಕೇಳ್ಕೊಳ್ಳಿ. ಅಧಿಷ್ಠಾನ ಇಳಿದ್ರೂ ಆರೋಪ ಆಗುವುದು. ಏನು ರಜ್ಜು ಸರ್ಪದಲ್ಲಿ ಅಧಿಷ್ಠಾನ ಯಾವುದು? ಹಗ್ಗ. ಈಗ ಇಲ್ಲಿ ಕೂಡ ಒಂದು ಅಧಿಷ್ಠಾನ ಇದೆ. ಏನು ಅಧಿಷ್ಠಾನ ಅಂತಂದ್ರೆ, ನಾನು ಮನಸ್ಸು, ನಾನು ಬುದ್ಧಿ, ನಾನು ದೇಹ, ನಾನು ಪ್ರಾಣ, ಇದು ಅಧಿಷ್ಠಾನ. ಅರ್ಥಾತ್ ಇವೆಲ್ಲವುಗಳಲ್ಲಿ ಸಂಘಾತನಾದ ನಾನು ಇದ್ದೇನೆ. ಈ ನಾನುವಿನ ಮೇಲೆ ಆರೋಪ. ಏನು ಆರೋಪ? ಜನ್ಮಿಸಿದೆ, ವಿಕಾರಗಳನ್ನು ಹೊಂದಿದೆ, ವಯಸ್ಸಾಯಿತು, ಪ್ರಪಂಚ ಭಾರಿ ಕಷ್ಟದ, ಸಂಸಾರ ದುಃಖಮಯ ಅದ, ಇಷ್ಟು ಆರೋಪ. ಇದನ್ನ ಬ್ರಹ್ಮಚಕ್ರ ಅಂತ ಕರೆದ್ರು, ಇದನ್ನೇ ಸಂಸಾರ ಚಕ್ರ ಅಂತ ಕರೆದ್ರು. ಈ ಸಂಸಾರ ಚಕ್ರ ಸಹಿತನಾದ ಜೀವಾತ್ಮ ಅರ್ಥಾತ್ ನಾನುವಿನ ಮೇಲೆ ಆರೋಪಿತ ನಾನು ಇರಲು ಸಾಧ್ಯ ಇದೆ. ಹೀಗಾಗಿ ಇಲ್ಲಿ ಹೇಳ್ತದೆ, ಅವಿದ್ಯಾಕೃತ, ಅಜ್ಞಾನದಿಂದಾಗಿ ಸೃಷ್ಟಿತವಾಗಿದೆ ಸಮಸ್ತ ಜಗತ್. ಜ್ಞಾನ ಜಡ, ನಾವೇನು ಅದಕ್ಕೆ ಸ್ವಯಂ ಚೈತನ್ಯ ಅದ ಅಂತ ನಾವೇನು ಹೇಳೋದು? ಅಜ್ಞಾನ ಜಡ. ಒಂದು ಹಂತದಲ್ಲಿ ಇವೆರಡನ್ನು ಬಿಡಿಸಿ ಬಿಡಿಸಿ ಮಾತಾಡೋದಿಲ್ಲ, ಎರಡನ್ನು ಸೇರಿಸಿ ಹೇಳಿಬಿಡ್ತೀವಿ. ಮಾಯೆಯಿಂದ ಇದು ಸೃಷ್ಟಿತವಾಗಿದೆ. ಆ ಮಾಯೆ ಗರ್ಭದಲ್ಲಿ ಎರಡು ಬಂತು, ಒಂದು ಅಜ್ಞಾನ, ಇನ್ನೊಂದು ಸೃಷ್ಟಿತವಾಗಲಿಕ್ಕೆ ಆರೋಪಿತ. ಎರಡನ್ನು ಸೇರಿಸಿ ಮಾಯ ಆವರಣ ನಿಕ್ಷೇಪ. ಎರಡನ್ನು ಸೇರಿಸಿ ಮಾಯ. ಈಗ ಒಂದು ಸಿದ್ಧಾಂತಕ್ಕೆ ಬಂದು ಜೀವಾತ್ಮ ಯಾರು? ಮಾಯಿಕ. ಈ ಸಬ್ಜೆಕ್ಟ್ ಈಗ ಮುಗೀತು. ಜೀವಾತ್ಮ ಇವನು ಮಾಯಿಕ, ವಾಸ್ತವಿಕ ಅಲ್ಲ. ಆಸ್ ದೋ, ಆಸ್ ಇಫ್, ಇದ್ದಂತೆ. ಇಲ್ಲೇ ಇಲ್ಲಾರ್ರಿ. ಇದಕ್ಕೆ ಸಲ್ಲುವಂತಹ ಅನೇಕ ಉದಾಹರಣೆಗಳು ಏಳನೇ ಶ್ಲೋಕ ಇಲ್ಲ ಏಳನೇ ಶ್ಲೋಕ ಅಲ್ಲ ಯಾವುದು ಅದಾಯ್ತಲ್ಲ, ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ನ. ಸೊ ಏನು ಜೀವನ ಸಂಸಾರ ಇದು ಮಾಯಿಕವೇ ವಿನಃ ಪಾರಮಾರ್ಥಿಕವಲ್ಲ. ಜೀವನ ಸಂಸಾರ ಇದು ಸಬ್ಜೆಕ್ಟ್, ಜೀವನ ಸಂಸಾರ ಇದು ಮಾಯಿಕವೇ ವಿನಃ ಇದು ಪಾರಮಾರ್ಥಿಕ. ಇಷ್ಟೇ ಸಬ್ಜೆಕ್ಟ್ ಅಮ್ಮಯ್ಯಜ್ಜಿ. ಆಹಾರೆಲ್ಲ ಇಲ್ಲಿ ಇರ್ತದೆ, ರೆಫರೆನ್ಸ್ಗೆ ಬುಕ್ ಇರ್ತದೆ. ಇವರೆಲ್ಲ ಲೇಖನ ಕೊಡ್ರಿ ಕೊಡ್ರಿ ಅಂತ ಕಾಯ್ತಾ ಕೊಡ್ತೀನಿ, ಯಾವ ಕೊಡವಲ್ಲಿ ಕೆಲಸ ಮಾಡ್ರಿ, ನೀವ ಬರ್ರಿ, ಆಮೇಲೆ ಸುನೀತಾ ಅಶೋಕ್ ಅಂತ. ನೀವು ಲೇಖನ ಕೊಡ್ತಿರುವ ಅವರಲ್ಲಿ ಸ್ವಲ್ಪ ಲಾಜಿಕ್ ಬೇಸ್ ಇದೆ, ಲಾಜಿಕ್ ಬೇಸ್ ಕೊರತೆ ಇದೆ. ಉದ್ದಾಕ್ಷಣ ಲೇಖನ ಬರಿಬೇಕು ಅಂತ ಬರ್ದಿರ್ತೀರಿ ಅಷ್ಟೇ ವಿನಃ ಅಲ್ಲಿ ಲಾಜಿಕಲ್ ಬೇಸ್ ಕಡಿಮೆ. ವೇದಾಂತದ ಮಹತ್ವನೇ ಅಲ್ಲಿದೆ. ಅದು ಏನಾಗ್ತದ, ಏನಾಗ್ತದೆ ಮಕ್ಕಳು ಬರ್ದಂಗ. ಸೊ ನೂರ 143 ಹರ್ಷ ದೇಹ ಉಪಾಧಿ ಜೀವ ಭೇದ ಕೃತಃ, ದೇಹ ಉಪಾಧಿ ಜೀವ ಭೇದ ಕೃತಃ, ಜನ್ಮ ಮರಣಾದಿ ವ್ಯವಹಾರಃ, ಜನ್ಮ ಮರಣಾದಿ ವ್ಯವಹಾರಃ, ತಸ್ಮಾತ್ ತತ್ಕೃತಮೇವ ತತ್ಕೃತಮೇವ ಕ್ಲೇಶ ಕ್ಲೇಶ ಕರ್ಮ ಫಲ ಫಲ ಕರ್ಮ ಫಲ ಮಲವತ್ವಂ ಮಲವತ್ವಂ ಆತ್ಮನಃ ಆತ್ಮನಃ ನ ಪರಮಾರ್ಥತಃ ಇತಿ ನ ಪರಮಾರ್ಥತಃ ಇತಿ ಏತಂ ಅರ್ಥಂ ಏತಂ ಅರ್ಥಂ ದೃಷ್ಟಾಂತೇನ ದೃಷ್ಟಾಂತೇನ ಪ್ರತಿಪಾದಯಿಷನ್ ಆಹ ಪ್ರತಿಪಾದಯಿಷನ್ ಆಹ. ಯಾವ ಪ್ರಕಾರ ಯಸ್ಮಾತ್ ಕಾರಣ ಪಾರಮಾರ್ಥಿಕವಲ್ಲ ಅನ್ನೋದಕ್ಕೆ ಏನು ಕಾರಣ? ಜೀವನು ಪಾರಮಾರ್ಥಿಕ ಅಲ್ಲ. ಪಾರಮಾರ್ಥಿಕ ಅಲ್ಲ ಅನ್ನೋ ಈ ಹೇಳಿಕೆ ಏನರ್ಥ ನಿಮಗೆ ಏನರ್ಥ ಆಯಿತು? ಅರ್ಥ ಆಗುವಂಗೆ ಹೇಳ್ಬೇಕಂದ್ರೆ ಇಷ್ಟೇ, ಜೀವಾತ್ಮನಿಗೆ ಸತ್ಯತ ಇಲ್ಲ. ಜೀವಾತ್ಮನಿಗೆ ಸತ್ಯತ ಇಲ್ಲ, ರಿಲೇಟಿವ್ ಸತ್ಯತ ಇದೆ. ರಿಲೇಟಿವ್ ಸತ್ಯ ಅಂತಂದ್ರೆ ಒಂದು ಮಟ್ಟದಲ್ಲಿ ಒಂದು ದೃಷ್ಟಿಕೋನದಲ್ಲಿ ಇದಕ್ಕೆ ಸತ್ಯತ ಅಷ್ಟೇ ವಿನಃ ಅಲ್ಟಿಮೇಟ್ ಸತ್ಯತ ಇದಕ್ಕೆ ಪಾರಮಾರ್ಥಿಕ ಅಂದ್ರೆ ಅಲ್ಟಿಮೇಟ್ ಸತ್ಯಂ. ವೇದಾಂತ ಶಾಸ್ತ್ರ ಅಧ್ಯಯನದ ಆಧಾರದ ಮೇಲೆ ಶಾಸ್ತ್ರವು ಇಷ್ಟೇ ಹೇಳುತ್ತದೆ, ಸದ್ ಏವ ಆಸೀತ್ ಇದಂ ಜಗತ್, ಈ ಜಗತ್ತು ಸೃಷ್ಟಿತವಾಗುವ ಪೂರ್ವದಲ್ಲಿ ಸತ್ ಮಾತ್ರ ಇತ್ತು ಸೌಮ್ಯ, ಅಂದ್ರೆ ಬ್ರಹ್ಮ ಮಾತ್ರ ಇದ್ದ ಸೌಮ್ಯ. ಅಂದ್ರೇನು ಪಾರಮಾರ್ಥಿಕ ಸತ್ಯ ಒಂದೇ, ಯಾವುದು? ಬ್ರಹ್ಮ. ಯಾವತ್ತೇ ಬ್ರಹ್ಮ ಒಂದೇ ಸತ್ಯ, ಬಾಕಿ ಎಲ್ಲವೂ ರಿಲೇಟೆಡ್ ಸತ್ಯ. ಇನ್ನು ಬಾಕಿ ಎಲ್ಲದರೊಳಗೆ ಜೀವಾತ್ಮನ ಸೇರಿಸ್, ಜೀವಾತ್ಮ ಯಾರು ರಿಲೇಟೆಡ್ ಅಲ್ಟಿಮೇಟ್ ಅಲ್ಲ. ಯಾಕೆಂದರೆ ಪಾರಮಾರ್ಥಿಕ ಸತ್ಯ ಯಾಕೆ ಅಲ್ಲ, ಏಕೆಂದರೆ ಘಟಾಕಾಶಾದಿ ಭೇದ ಬುದ್ಧಿ ನಿಬಂಧನ ಯಥ. ಏನು ಘಟಾಕಾಶ ಇತ್ಯಾದಿ ಕೆಲವು ಘಟಾಕಾಶ, ಬಯಲಾಕಾಶ, ಕೊಡಾಕಾಶ, ಕುಡಿಕೆಯಾಕಾಶ, ಇವೆಲ್ಲ ಭೇದಗಳ ಬುದ್ಧಿ ಏನಿದೆಯೋ ಇದು ರೂಪ ಕಾರ್ಯ ಭೇದ ವ್ಯವಹಾರ. ಬೇರೆ ಬೇರೆ ರೂಪಗಳಿದ್ದಂತೆ ಬೇರೆ ಬೇರೆ ಇದು ನೋಡಿ, ನಾಲ್ಕು ಗೋಡೆ ಕೋಣೆ ಇದೆ, ನೀವೇನಂತ ಕೋಣೆ ಆಕಾಶ ಅಂತ ಕರಿತೀವಿ. ಇಲ್ಲಿ ಘಟಾಕಾಶ ಅಂತ ಯಾಕೆ ಕರಿಬಾರ್ದು? ಘಟಾಕಾಶ ಅಂದ್ರೆ ಇದು, ಇದು ಘಟಾಕಾಶ. ಇಲ್ಲಿ ಕೋಣೆ ಆಕಾಶ ಅಂತ ಯಾಕೆ ಕರಿಬಾರ್ದು? ಅಲ್ಲಿ ಕೊಟ್ಟಾರ ನೋಡ್ರಿ ಲಾಜಿಕ್, ಭೇದ ವ್ಯವಹಾರ ರೂಪ ಕಾರ್ಯಾದಿ, ರೂಪ ಕಾರ್ಯಗಳಿಂದಾಗಿ ನಮಗೆ ಭೇದ ವ್ಯವಹಾರಗಳು. ಯಾವುದರಲ್ಲಿ ಭೇದ? ಆಕಾಶದಲ್ಲಿ ಭೇದ ವ್ಯವಹಾರ. ಹೀಗಾಗಿ ಏನಪ್ಪ, ದೇಹ ಉಪಾಧಿ ಜೀವ ಭೇದ ಕೃತ, ಘಟಾಕಾಶ, ಘಟಾಕಾಶ, ಕೋಣೆಯಾಕಾಶ, ಬಯಲಾಕಾಶ ಅಂತ ಇವೆಲ್ಲ ಹೇಗೆ ರೂಪ ಕಾರ್ಯಗಳನ್ನು ಆಧರಿಸಿ ಬೇರೆ ಬೇರೆ ಹೆಸರುಗಳನ್ನು ಪಡ್ಕೊಂಡಿದೆಯೋ ಹಾಗೆ ಜೀವಾತ್ಮನು ಬೇರೆ ಬೇರೆ ಹೆಸರುಗಳನ್ನು ಪಡೀತಾನೆ. ಯಾವುದಕ್ಕೆ ಅನುಸರಿಸಿಕೊಂಡು? ದೇಹ ಉಪಾಧಿ. ಕುಂಟ ಅಂತೀವಿ, ಕುರುಡ ಅಂತೀವಿ. ಕುರುಡನು ಅವನ ದೃಷ್ಟಿ ಇಲ್ಲವೋ? ದೃಷ್ಟಿ ಇಲ್ಲ, ಅವನು ಕುರುಡಲ್ಲ. ಇನ್ಫ್ಯಾಕ್ಟ್ ಕಣ್ಣಿದ್ದವ್ ಕುರುಡು ಅಷ್ಟೇ. ನಾನು ಹೇಳುದು ಉದಾಹರಣೆ ಹೇಳಿ, ದಾವಣಗೆರೆ ಹೋಗಿದೆ, ಹಾ ಶಿವಮೊಗ್ಗ, ಕರೆಕ್ಟ್ ಕರೆಕ್ಟ್, ಶಿವಮೊಗ್ಗದಲ್ಲಿ ಕುರುಡು ಕುರುಡು ಶಾಲೆ ಕರ್ಕೊಂಡು ಹೋಗಿದ್ರು. ಆರ್ ಎಸ್ ಎಸ್ ನಲ್ಲಿ ಕುರುಡು ಶಾಲೆ ನಡೆಸ್ತಾರೆ, ಕರ್ಕೊಂಡು ಹೋಗಿದ್ರು. ಆಮೇಲೆ ಅದು ಈ ಬಿಲ್ಡಿಂಗ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇತ್ತು, ಹಿಂಗೆ ಹಿಂಗೆ ಹಿಂಗೆ ಅಪ್ ಆ್ಯಂಡ್ ಡೌನ್ ದಡ ದಡ ದಡ ನೋಡ್ತಿದ್ರು ಹುಡುಗರು ಕರೆಕ್ಟಾಗಿ. ಒಂದು ಸ್ವಲ್ಪ ಮೆಟ್ಲಿಂದ ಬೀಳೋದು ಬೀಳೋದು ಏನಿಲ್ಲ. ನಮಗೆಲ್ಲ ತೋರಿಸ್ತಾ ತೋರಿಸ್ತಾ ಇದನ್ನು ಶೇರ್ ಮಾಡ್ತಾರೆ, ಇದು ಊಟ ಮಾಡ್ತಾರೆ, ಗಡಿಗೆ ಮನೆ ಎಲ್ಲ ತೋರಿಸಿ ಮತ್ತೆ ವಾಪಸ್ ಬರ್ತಾರೆ. ನಾನು ಕೇಳಿದೆ, ಹೆಂಗ ಇವರು ಈ ಥರ ಕಣ್ಣು ಇದ್ದವರಿಗಿಂತ ಎಷ್ಟು ಎಚ್ಚರವಾಗಿ ಅಡ್ಡಾಡ್ತಾರೆ ಅಂದೆ. ಎಲ್ಲ ರೂಢಿ ಆಗ್ಬಿಟ್ಟು ಸಂಜೆ ಅವ್ರಿಗೆಲ್ಲ ಎಕ್ಸ್ಟ್ರಾ ಸೆನ್ಸ್ ಇರ್ತದೆ. ಆಮೇಲೆ ವಾಪಸ್ ಪ್ರೇಯರ್ ಹಾಲಿಗೆ ಕರ್ಕೊಂಬರು, ಒಂದು ನೂರು ಜನ ಮಕ್ಕಳು ಹುಡುಗರು. ಅಲ್ಲಿ ಕೊಲ್ಯಾಪ್ಸಲ್ ಗೇಟ್ ಇತ್ತು ಕೆಳಗೆ ಹೊಸ್ತಾನೆ. ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಅವಚ್ಚಲ ಏನು ಬಿಟ್ಟೆ ಅವ್ರು ಹಿಡ್ಕೊಂಡು ಕಣ್ಣಿದ್ದ ಅವರೆಲ್ಲರೂ ಕಣ್ಣಿಲ್ಲದೆ ಇದ್ದವ್ರು ಯಾರು ಬೀಳುದಿಲ್ಲ. ಯಾರು ಬೀಳ್ತಾರೆ? ಕಣ್ಣಿದ್ದವರೇ ಬೀಳ. ಎದುರಿಗೆ ನಮ್ಮ ಎದುರಿಗೆ ದೇಹ ಉಪಾಧಿ ಎಂ ಕುರುಡ ಅಂತ ಕರಿತೇವೆ ನಾವು. ಕುರುಡನ ಅವನು ಅವನು ಕುರುಡನೂ ಅಲ್ಲ, ಬದಿರನೂ ಅಲ್ಲ, ಕಿವುಡನೂ ಅಲ್ಲ, ಮೂಕನೂ ಅಲ್ಲ. ತಿಳ್ಕೊಳ್ಳಿ, ಕೇವಲ ಸಚ್ಚಿದಾನಂದ ಆತ್ಮ ಪರಬ್ರಹ್ಮ ಸ್ವರೂಪನಿದ್ದಾನವ. ಉಪಾಧಿಯಿಂದಾಗಿ ನಾವು ಅವ್ರಿಗೆ ಏನಂತ ಕರಿತೀವಿ? ಕುರುಡ, ಕುಂಟ. ಹಾಗಾಗಿ ಏನಿದು ಜೀವಾತ್ಮದೆಲ್ಲ ದೇಹ ಉಪಾಧಿ ಜೀವ ಭೇದ ಕುಂತ ಜನ್ಮ ಅವೆಲ್ಲ ಅಲ್ಲಿ ತೋರಿಸ್ತೇವೆ. ಜನ್ಮ ಮರಣಾದಿ ವ್ಯವಹಾರ. ಆದ್ದರಿಂದಾಗಿ ತತ್ಕೃತಮೇವ ಅದಕ್ಕೆ ಮತ್ತೆ ಫಲ ಜೋಡಿಸ್ತೀವಿ. ಏನೋ ಕಷ್ಟ ಸುಖ ನೋವು ಆಘಾತಗಳು ಕ್ಲೇಶ ಕರ್ಮ ಫಲ ಮಲತ್ವ ಹೊಲಿಸಿದ್ದಾನೆ ಅವನ ಅವನ ಸ್ವಭಾವಗಳು ಚೆನ್ನಾಗಿಲ್ಲ ಎಷ್ಟು ನಾವು ಸೇರಿಸ್ತೀವಿ. ಇವ್ಯಾವೂ ಕೂಡ ಆತ್ಮನಃ ನ ಪರಮಾರ್ಥತಃ, ಇವು ಪಾರಮಾರ್ಥಿಕವಾಗಿ ಯಾವ ಆತ್ಮನಿಗೆ ಸೇರಿಲ್ಲ, ರಿಲೇಟೆಡ್ ಆಗಿ ಸೇರಿಲ್ಲ. ಇಂಥ ಮನೆ ಹುಟ್ಟಿದೆ, ಇಂಥ ಸಂಸ್ಕಾರ ಹುಟ್ಟಿದೆ, ಇಂತಹ ಗುಣಗಳು ಹುಟ್ಟಿದೆ, ಇಂಥ ತಾಮಸಿಕವಾಗಿ ಹುಟ್ಟಿದೆ, ಇಂಥ ರಜಸಿಕವಾಗಿ ಹುಟ್ಟಿದೆ, ಇಂಥ ಸಾತ್ವಿಕನಾಗಿ ಹುಟ್ಟಿದೆ, ಇಂಥ ಸ್ವಭಾವಗಳಿಂದ ಹುಟ್ಟಿದೆ, ಇವಷ್ಟು ಆರೋಪಿತ ಸತ್ಯಗಳೇ ವಿನಃ ಇವು ಪಾರಮಾರ್ಥಿಕಕ್ಕೆ ಸೇರಿಲ್ಲ. ಪಾರಮಾರ್ಥಿಕ ಆತ್ಮನಿಗೆ ಇವು ಯಾವ ಸೇರಿಲ್ಲ. ಏತಮರ್ಥಂ ದೃಷ್ಟಾಂತೇನ ಅನ್ನುವ ಈ ಅರ್ಥವನ್ನೇ ಇನ್ನು ಮುಂದಿನ ಶ್ಲೋಕದಲ್ಲಿ ದೃಷ್ಟಾಂತದಿಂದ ತಿಳಿಸಿ ಹೇಳುತ್ತಾರೆ. ಏನು ದೃಷ್ಟಾಂತ? ಮಲಿನ ಆಕಾಶ ದೃಷ್ಟಾಂತ. ಯಥಾಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ಗಗನಂ ಮಲಿನಂ ಮಲೈಃ ಯಥಾಭವತ್ಯ ಬುದ್ಧಾನಾಂ ಯಥಾಭವತ್ಯ ಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೈಃ ಆತ್ಮಾಪಿ ಮಲಿನೋ ಮಲೈಃ ಯಥಾಭವತಿ ಬಾಲಾನಾಂ ಯಥಾಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ಬಾಲಬುದ್ಧಿಯವರು ಯಾರ್ಯಾರು? ಬಾಲಬುದ್ಧಿಯವರು ಮಂದ ಬುದ್ಧಿಯವರು. ಯಾರು ಅವರು? ಬಂದ ಬುದ್ಧಿಯವರು ವಿವೇಕ ಸ್ವಲ್ಪ ವಿವೇಕದ ತಪ್ಪ ವಿವೇಕ ರಹಿತರು ದಡ್ಡರು ಅನ್ನೋ ಒಂದು ಬಿಟ್ಟು ಬಾಕಿ ಎಲ್ಲ ಸ್ವರೂಪ. ಡೈರೆಕ್ಟ್ ಚಾರ್ಜ್ ಮಾಡ್ತೀನಿ ಇರೋದೇ ದಡ್ಡರು ನಾವು. ಯಾವ ಯಾವನು ಕೂಡ ನಾ ದಡ್ಡನಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ತನಕ ಹುಟ್ಟೋದು ಸಾಗಿದ್ರು ಮಾಡ್ತಿರ್ತಾನೆ, ಕರ್ತ ಭುಕ್ತ ಆಗಿಲ್ಲ ಮಾತ್ರ ದಡ್ಡನೆ. ಇವನ್ ಇಫ್ ಯು ಹ್ಯಾಸ್ ಟೇಕನ್ ಗೋಲ್ಡ್ ಮೆಡಲ್ ಬಟ್ ಸ್ಟಿಲ್ ಹೀಸ್ ದಡ್ಡ. ಯಾಕೆ? ಆತ್ಮ ಬಿಟ್ಟಿಲ್ಲ. ಬಾಲಾನಾಂ ಅದನ್ನು ಏನಾಗ್ಬಿಟ್ಟ ಬಾಲಾನಾಂ ಏ ಬಾಲ ಬಾಲಬುದ್ಧಿ ಹೇಗಿರ್ತದೆ ಅಂತಂದ್ರೆ ಗಗನಂ ಮಲೈಹಿ ಮಲಿನಂ ಭವತಿ. ಬಾಲಾನಾಂ ಮಲಿನಂ ಭವತಿ. ಬಾಲಬುದ್ಧಿಯವರಿಗೆ ಮಂದ ಬುದ್ಧಿಯವರಿಗೆ ಕಡಿಮೆ ಬುದ್ಧಿಯವರಿಗೆ ಶುದ್ಧವಾದ ಆಕಾಶವು ಏನಾಗಿ ಅನಿಸ್ತದೆ? ಮಲಿನವಾಗಿ. ಇವಪ್ಪ ಇವತ್ತು ಯಾಕೋ ಏನ್ ಮಬ್ಬ ಆಗಿದಲ್ಲ ಆಕಾಶ, ಮಬ್ಬ ಆಕಾಶ ಕೆಂಪಾಗಿದೆ ಆಕಾಶ, ಕೆಂಪ ಏನು ಇಲ್ಲ ಅಂದ್ರೆ ಬ್ಲೂ ಇದೆ ಆಕಾಶ. ಬ್ಲೂ ಇದೆಯಾ? ಈ ಬ್ಲೂನೆಸ್ ಇದೆಯಲ್ಲ ಇಟ್ಸ್ ಬಿಕಾಸ್ ಆಫ್ ದಿ ಓಝೋನ್. ಓಝೋನದಿಂದಾಗಿ ಇದು ಬ್ಲೂನೆಸ್ ಬಂದಿದೆ. ಆಕಾಶ ನೀಲಿನೂ ಇಲ್ಲ. ಒಂದು ಹಂತದಲ್ಲಿ ವಿಚಾರ ಮಾಡಿ ನೋಡಿದ್ಯಾದಲ್ಲಿ ಅಲ್ಲಿ ಕಲರೇ ಇಲ್ಲ, ಕಲರ್ ಇಲ್ಲದೆ ಇದ್ದದ್ದನ್ನ ಏನಂತ ಹೇಳ್ತೀರಿ ನೀವು? ಸ್ಫಟಿಕ ಅನ್ನೋದು ಕೂಡ ಕಲರ್, ಅದಕ್ಕೆ ಸೀಮೆ ಎಣ್ಣೆಗೆ ಬಿಳೆ ಎಣ್ಣೆ ಅಂತ. ಅಥವಾ ನೀರು ಟ್ಯಾಪ್ ಅಂದ್ರೆ ಬಿಳಿ ನೀರು ಬರ್ತಾ ಇದೆ ಅಂತ, ಅದು ಬಿಳಿ ಅಲ್ಲ, ಅದು ಟ್ರಾನ್ಸ್ಪರೆಂಟ್ ಹೇಳ್ತೀನಿ. ಕಲರ್ ಇಲ್ಲದೆ ಇದ್ದ ಸ್ಥಿತಿಯನ್ನ ಕಪ್ಪು ಅಂತ ಕರೀತೀವಿ. ಕಪ್ಪು ಇದು ಕಲರ್ ಅಲ್ಲ, ಅದಕ್ಕೆ ನಾವು ಕಪ್ಪು ಇಷ್ಟಪಡೋದು. ಯಾರಾಗಲಿ ನಾವು ಯಾರು ಕಪ್ಪು ಇಷ್ಟಪಡೋದು, ಯಾಕಂದ್ರೆ ಕಪ್ಪು ಇಲ್ಲ ಅಂದ್ರೆ ಅಲ್ಲಿ ಚಾರ್ಮ್ ಇಲ್ಲ. ಕಲರ್ ಇಲ್ಲ ಅಂದ್ರೆ ಚಾರ್ಮ್ ಇಲ್ಲ, ಕಪ್ಪನ್ನೋ ಕಲರ್ ಅಲ್ಲ. ಆದ್ದರಿಂದ ನಮಗೆ ಚಾರ್ಮ್ ಬೇಕಾಗಿದೆ. ಅದನ್ನ ಏನು ಮಾಡಿದ್ವಿ, ಆ ಕಪ್ಪನ್ನು ಸರಿಸಿ ಡಾರ್ಕ್ ಬ್ಲೂ ಅಂತ ಕೊಡ್ತೀವಿ, ನೆವಿ ಬ್ಲೂ ಅಂತ ಕೊಡ್ತೀವಿ, ಡೀಪ್ ಬ್ಲೂ ಅಂತ ಕೊಡ್ತೀವಿ, ಪರ್ಷಿಯನ್ ಬ್ಲೂ ಅಂತ ಕೊಡ್ತೀವಿ, ಪರ್ಷಿಯನ್ ಗ್ರೀನ್ ಅಂತ ಕೊಡ್ತೀವಿ. ಡೀಪ್ ಎಲ್ಲ ಎಂದಿವೆ. ಒಂದು ಹಂತದಲ್ಲಿ ನಾವು ಆಕಾಶಯಾನವನ್ನು ಮಾಡಿದಾಗ ಅಲ್ಲಿ ನಿಮಗೆ ಯಾವ ಕಲರೂ ಇಲ್ಲ, ಕತ್ತಲೆ ಮಾತ್ರ, ನಕ್ಷತ್ರ. ಟೈಮ್ ದಾಟಿಬಿಟ್ರಿ, ಟೈಮ್ ಬ್ಯಾರೇಜನ್ನ, ಮಿತಿಯನ್ನ, ಸಮಯದ ಮಿತಿಯನ್ನ ನಾವು ಕ್ರಾಸ್ ಮಾಡಿಬಿಟ್ರಿ. ಅಲ್ಲಿ ಟೈಮು ಇಲ್ಲ ಅಂತ ಅರ್ಥ. ಸಮಯ ಅದು ರಾತ್ರಿ 12 ಆಗಿರ್ತದೆ, ಮಧ್ಯಾಹ್ನ 12 ಆಗಿರ್ತದೆ. ಯು ಆರ್ ಇನ್ ಟೈಮ್, ಅಲ್ಲಿ ಕ್ಲಾಸ್ ತೋರಿಸಿ. ಸೂರ್ಯನ ಬೆಳಕು ಎಲ್ಲ ಕಡೆ ಇರ್ತದೆ, ಅಲ್ಲಿ ಯಾಕೆ ಇರಬಾರ್ದು? ಇಲ್ಲ, ಸೂರ್ಯನ ಬೆಳಕು ಅದ, ಆದ್ರೆ ಅಲ್ಲಿ ಬೆಳಕದ ಅಂತ ನಿಮ್ಗೆ ಗೊತ್ತಾಗುದಿಲ್ಲ. ಒಳ್ಳೆ ಒಂದು ಆಬ್ಜೆಕ್ಟ್ ಕಮ್ಸ್, ಇದು ಸೂರ್ಯ ಅಂತ ಕೊಡ್ರಿ. ಈ ಸೂರ್ಯನ ಬೆಳಕಿನಲ್ಲಿ ವಸ್ತು ಬಂದಾಗ ಮಾತ್ರ ಸೂರ್ಯ ಬೆಳಕಿನ ಇದನ್ನು ಗೊತ್ತಾಗ್ತದೆ. ಇಲ್ಲೆಲ್ಲ ಬೆಳಕಾದ ಅಂತ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗ್ತದೆ? ಆ ವಸ್ತು ಬಂದಾಗ ಮಾತ್ರ. ಆ ವಸ್ತು ಸಮೀತು ಅಂತಂದ್ರೆ ಅಲ್ಲಿ ಬೆಳಕದ ಅಂತ ನಿಮ್ಗೆ ಅನಿಸೋದೇ ಇದೆ. ದಿಸ್ ಇಸ್ ವಾಟ್ ಇಟ್ ಈಸ್. ಪಾರಮಾರ್ಥಿಕ ಸತ್ಯ ಸದಾ ಇರ್ತದೆ. ಆ ಪಾರಮಾರ್ಥಿಕ ಸತ್ಯದ ಬೆಳಕಿನಲ್ಲಿ ಶರೀರ ಬಂದಾಗ ಜೀವ ಹುಟ್ಟದ, ಸಿಟ್ಟು ಬಂದಾಗ ಜೀವ ಸಿಟ್ಟಿನವ, ಆಸೆ ಪಟ್ಟಾಗ ಜೀವನಿಗೆ ಆಸೆ ಇದೆ, ಅವುಗಳವುಗಳು ಬಂದಾಗ ಅವುಗಳವುಗಳ ಆರೋಪ ಇವನ ಮೇಲೆ ಆಗ್ತದೆ, ಆತ್ಮನ ಮೇಲೆ. ಆಮೇಲೆ ಇವನು ಆರೋಪಿತ ಆತ್ಮ ಆಗುತ್ತೆ. ಮಜೆ ಅದಲ್ಲ ಹೇಳಿ. ಇನ್ನು ಆರೋಪಿತ ಸತ್ಯ, ಇವನು ವಾಸ್ತವಿಕ ಸತ್ಯ ಅಲ್ಲ, ಪಾರಮಾರ್ಥಿಕ ಸತ್ಯ ಅಲ್ಲ, ಇವನು ಬರೀ ಆರೋಪಿತ ಸತ್ಯ ಅಷ್ಟೇ ಇವನು. ಆದ್ದರಿಂದ ಬಾಲಾನಾಂ ಗಗನಂ ಮಲಿನಂ ಯಥಾ ಭವತಿ ತಥಾ, ಅದೇ ಪ್ರಕಾರ ಅಬುದ್ಧಾನಾಂ, ಇದು ಒಂದು ಶಬ್ದ ಅಬುದ್ಧಾನಾಂ. ನೀವು ಬುದ್ಧಿ ಏನರು ಅಂತ ಕರೆದು ಪಾಪ ಬೇಸರ ಮಾಡಬೇಡ್ರಿ, ಕಡಿಮೆ ಬುದ್ಧಿ ಅವರು ಅಂತ ಕರೆ. ಅಬುದ್ಧಾನ ಅಂದರೆ ಅಲ್ಪ ಬುದ್ಧಿ. ಏನ್ರಿ ನಮ್ಮ ವ್ಯವಹಾರದಲ್ಲಿ ಅಲ್ಪ ಬುದ್ಧಿಯವರು ಯಾರನ್ನ ಕರಿತೀವಿ? ಮಕ್ಕಳಂತ. ಯಾರಿಗಿನ್ನು ಬುದ್ಧಿ ಇಲ್ಲ ಅಂತವೇ ಇಲ್ಲ. ಇನ್ನು ಸಣ್ಣ ಮಗು ಅವ್ರಿಗೆ ಏನು ಬುದ್ಧಿ ಇಲ್ಲ, ಯಾವ ಬುದ್ಧಿ ಇದ್ದ ಅಬುದ್ಧಾನ. ಏನಾಗಿದೆ ಬಹುದ ಅಬುದ್ಧಾನ ಭವತಿ, ಕಿಂ ಭವತಿ ಆತ್ಮ ಅಪಿ ಮಲಿನಃ. ಆತ್ಮನು ಏನಾಗಿ ಬಿಡ್ತಾನೆ, ಇವನಿಗೆ ಮಲಿನನಾಗಿ ಬಿಡುತ್ತಾನೆ. 144 ಯಥಾ ಭವತಿ ಲೋಕೇ ಯಥಾ ಭವತಿ ಲೋಕೇ ಬಾಲಾನಾಂ ಬಾಲಾನ ಅವಿವೇಕಿನ ಗಗನಂ ಆಕಾಶಂ ಆಕಾಶಂ ಘನ ರಜ ಧೂಮಾದಿ ಮಲೈ ಮಲಿನಂ ಮಲವತ್ ನ ಗಗನ ಜ್ಞಾತಾತ್ಮವಿವೇಕಿನ ತಥಾ ಭವತಿ ಆತ್ಮ ಪರಃ ಅಪಿ ಭವತಿ ಆತ್ಮ ಪರಃ ಅಪಿ ಯಃ ವಿಜ್ಞಾತ ಪ್ರತ್ಯಕ ಕ್ಲೇಶ ಕರ್ಮ ಫಲ ಮಲೈಹಿ ಕ್ಲೇಶ ಕರ್ಮ ಫಲ ಮಲೈಹಿ ಮಲಿನಃ ಅಬುದ್ಧಾನ ಪ್ರತ್ಯಗಾತ್ಮ ವಿವೇಕ ರಹಿತಾನ ಪ್ರತ್ಯಗಾತ್ಮ ವಿವೇಕ ರಹಿತಾನ ಆತ್ಮವಿವೇಕವತಾ ಯಾವ ಪ್ರಕಾರ ಬಾಲಾನ ಬಾಲ ಬುದ್ಧಿಯವರಲ್ಲಿ ಅವಿವೇಕಿ ನಾಮಿದ್ದಂತಹ ಗಗನಂ ಆಕಾಶವು ಏನಾಗಿರ್ತದೆ ಘನ ರಜ ಧೂಮಾದಿ ಮಲೈ ಘನ ಅಲ್ಲಿ ಮೋಡಗಳು ಆಕಾಶ ಎಲ್ಲ ಮೋಡ ಆಕಾಶ ಏನಾಗಿದೆ ಮೋಡಮಯವಾಗಿದೆ ಮೋಡವೇ ಮೋಡ ಎರಡು ಮೋಡ ಮತ್ತೇನು ಧೂಳು ಆಮೇಲೆ ಹೊಗೆ ಧೂಮ ಇವುಗಳಿಂದ ಆಕಾಶ ಏನಾಗಿದೆ ಕಂಟಾಮಿನೇಟೆಡ್ ಆಗಿದೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಕ್ಕಳು ಮಾತಾಡ್ತಿರ್ತಾರೆ ಏನು ಆಕಾಶ ಮಬ್ಬಾಗಿದೆ ಆಕಾಶ ನೀಲಿ ಆಗಿದೆ ಆಕಾಶ ಸ್ಫುಟವಾಗಿದೆ ಇಂಥ ಹೇಳಿಕೆ ಯಾರು ಕೊಡ್ತಾರೆ ಮಂದ ಬುದ್ಧಿಯ ಬಾಲಕರು ನ ಗಗನ ಯಥಾತ್ಮ ವಿವೇಕಿ ಯಾರು ಇದರ ನಿಜವಾದ ಅಂಶವನ್ನು ತಿಳಿದಿದ್ದಾರೋ ಆಕಾಶದ ನಿಜ ಸ್ಥಿತಿಯ ಯಾರಿಗೆ ಗೊತ್ತಾಗಿದೆಯೋ ಯಾರಿಗೆ ಸ್ಪಷ್ಟ ಜ್ಞಾನ ಇದೆಯೋ ಆಕಾಶದ ಬಗ್ಗೆ ಅವರಿಗೆಂದು ಈ ಥರ ಹೇಳಿಕೆಗಳನ್ನು ಕೊಡೋದಿಲ್ಲ ಅವರಿಗೆ ಇದು ಆಗುವುದಿಲ್ಲ ತಥಾ ನ ಭವತಿ ಆತ್ಮ ಅದೇ ಪ್ರಕಾರ ಆತ್ಮನು ಹೇಗೆ ಗಗನ ಆಕಾಶ ಉದಾಹರಣೆಯು ಹಾಗೆಯೇ ಆತ್ಮ ಉದಾಹರಣೆ ಆತ್ಮ ಸಿದ್ಧಾಂತ ಆತ್ಮ ಪರಹ ಅಪಿ ಯಹ ವಿಜ್ಞಾತ ಪ್ರತ್ಯಕ್ಲೇಶ ಕರ್ಮ ಫಲ ಮಲೈಹಿ ಈ ಕ್ಲೇಶ ಕರ್ಮ ಫಲ ಇವುಗಳ ಮಲಿನದಿಂದಾಗಿ ಯಾವನು ಕೂಡಿಕೊಂಡಿದ್ದಾನೋ ಅಬುದ್ಧನಾಗಿದ್ದಾನೋ ವಿವೇಕಹೀನಾಗಿದ್ದಾನೋ ಅವನು ಪ್ರತ್ಯಗಾತ್ಮ ವಿವೇಕರಹಿತಾನ ತನ್ನ ಸ್ವರೂಪ ಏನು ಎನ್ನುವುದು ಸ್ಪಷ್ಟ ಅವನಿಗೆ ಗೊತ್ತಿರುವುದರಿಂದಾಗಿ ನ ಆತ್ಮ ವಿವೇಕವತ ಅವನಿಗೆ ಹಾಗನಿಸ್ತದೆ ಜೀವಾತ್ಮ ಅಂತೇಳಿ ಆದರೆ ಆತ್ಮವಂತರಿಗೆ ಹಾಗನಿಸೋದಿಲ್ಲ ಆತ್ಮನ ತಿಳಿದವರಿಗೆ ಹಾಗನಿಸೋದಿಲ್ಲ ಅನಿಸೋದು ಎಲ್ಲ ಇವನಿಗ ನೋಡಿ ಜೀವಾತ್ಮನಿಗೆ ಹಂಗಂದ್ರೆ ಏನಾಗ್ತದೆ ಏನೋ ಹಿಂಗ್ ಮಾಡಿದ್ರೆ ಏನಾಗ್ತದೆ ಏನೋ ಅವ್ರು ಬಂದ್ರೆ ಏನಾಗ್ತದೆ ಇವ್ರು ಬರ್ದೆ ಹೋದ್ರೆ ಏನಾಗ್ತದೆ ಏನೋ ಇವೆಲ್ಲ ಯಾರು ಇವ್ರು ಜೀವಾತ್ಮನೇ ಬರ ಪರಮಾತ್ಮ ತತ್ವ ಹಂಗಿಲ್ಲ ಮಾಡ ಸೂರ್ಯನ ಬೆಳಕಿತ್ತ ಅವನೇನಾದ್ರೂ ಹೆದರ್ಕೊಂಡು ಯುದ್ಧ ಆಗ್ಬಿಟ್ರೆ ಪಾಕಿಸ್ತಾನ್ ಭಾರತ ನನಗೆ ಗತಿ ಏನಂತ ಆ ಸೂರ್ಯನ ಬೆಳಕನ್ನಲ್ಲಿ ಎಂದರೆ ಕೊರಗ್ತಾ ಕೂಡ್ತಾನ ಇಲ್ಲ ಅವನೇನಂತಾನೆ ಹೊಡೆದಾರ ಹೊಡೆದಾರ್ರಿ ಬಾಂಬರ್ ಆಗ್ಲಿ ಬದುಕಿ ಸತ್ತರ ಸಾಯಿ ನಾನು ಮಾತ್ರ ಏನ್ ಮಾಡ್ತೀನಿ ನನ್ ರಥ ಹೊಡೆದ ಸಂಡೆ ಮಂಡೆ ಹೊಡೆದವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ಉದಯ ಉದಯ ಕಾಲ ಅಸಾಸ್ತ ಕಾಲ ಎಲ್ಲ ಮಾಡ್ತದೆ ಏನು ನಿಲ್ಲೋದಿಲ್ಲ ಅದಕ್ಕೆ ನಾ ಹೇಳಿದೆ ಟೈಮ್ ಅಂಡ್ ಟೈಡ್ಸ್ ವಿಲ್ ವೇಟ್ ಫಾರ್ ನನ್ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿ ದಾರಿ ಕಾಯೋದಿಲ್ಲ ಇವತ್ತಿನವರೆಗೂ ಯಾವ್ದಾದ್ರು ಒಂದು ಸುನಾಮಿ ದಾರಿ ಕಾದೋದಿಲ್ಲ ಯಾರು ಸ್ಪೀಡ್ ಜಾಸ್ತಿನೂ ಮಾಡೋದಿಲ್ಲ ಯಾರು ಸ್ಪೀಡ್ ಕಡಿಮೆನೂ ಮಾಡೋದಿಲ್ಲ ತನ್ನ ಸ್ಪೀಡ್ನಾಗ ತಾನಿದ್ದೆ ಏನು ಮಂದ ಬುದ್ಧಿಗಳ ಹೇಳಿಕೆಗಳು ಬಾಲ ಬುದ್ಧಿಯವರ ಹೇಳಿಕೆಗಳು ಭಾಷ್ಯ ನಹಿ ಉಷರ ದೇಶ ನಹಿ ಉಷರ ದೇಶ ನಹಿ ಉ ಭೂಷರ ದೇಶ ಭೂಷರ ದೇಶ ತೃಡ್ವತ ತೃಡ್ವತ ರಾಣಿ ರಾಣಿ ಅಧ್ಯಾರೋಪಿತ ಅಧ್ಯಾರೋಪಿತ ಉದಕ ಉದಕ ಏನ ಏನ ತರಂಗಾದಿಮಾನ್ ತರಂಗಾದಿಮಾನ್ ಒಂದು ಪ್ರಾಣಿ ಹುಟ್ಟುತ್ತದೆ ಮರುಭೂಮಿ ಮರುಭೂಮಿಯೊಳಗೆ ಒಂದು ಪ್ರಾಣಿ ಹುಟ್ಟುತ್ತದೆ ಅದೇ ನಿಮಗೆಲ್ಲ ಗೊತ್ತದ ಆ ಪ್ರಾಣಿ ಅದೇ ಪ್ರಾಣಿ ಅಂತ ಬರ್ಬಾರ್ದು ನೋಡಿ ಶಬ್ದ ಹುಷಾರ ಅಂದ್ರೆ ಮರುಭೂಮಿ ಹುಷಾರ ದೇಶ ತ್ರಿವತ ಪ್ರಾಣಿ ತ್ರಿವತ ಒಂಟಿನೇ ಅದು ಒಂಟಿನೇ ತ್ರಿವತ್ ಪ್ರಾಣಿ ಅದು ಒಂಟಿನೇ ಅಧ್ಯಾರೋಪಿತ ಆ ಒಂಟಿ ಈಗ ಎಂತ ನೀರಡಿಸಿದ ಒಂಟಿ ಅಂತ ಇಟ್ಕೊಳ್ಳಿ ಈಗ ನಮ್ಗೆಲ್ಲರ ಅನುಭವಕ್ಕೆ ಬರುವಂಥದ್ದು ಉಷ್ಟ ಪಕ್ಷಿ ಅಲ್ಲ ನಮ್ಮ ಅನುಭವ ಬರೋದು ಒಂಟಿ ತಾನೇ ಮರುಭೂಮಿ ಹಡಗು ಅದು ಅಲ್ಲಿ ಮರುಭೂಮಿಯಲ್ಲಿ ಹುಟ್ಟಿದೆ ಅದು ನೀರಲಿಕ್ಕೆ ಆಗಿದೆ ಅಂತ ಅದು ಅಪ್ಪಿ ತಪ್ಪಿರೆ ಹೋಗಿ ಮರುಭೂಮಿಯ ನೀರನ್ನು ಕುಡಿತದ ಮರುಭೂಮಿ ನೀರು ಅಂದ್ರೆ ಯಾವುದು ಮೃಗ ಮರೀಚಿಕೆ ಮಿರಾಜ್ ವಾಟರ್ ಹೌದು ಅದನ್ನು ಅದನ್ನು ಅದನ್ನು ಕುಡಿಯೋ ಸಾಧ್ಯತೆ ಇದೆಯೇ ಇಲ್ಲ ಹೋಗ್ಲಿ ಬಿಡಪ್ಪ ಉದಕ ಆ ನೊರೆಗಳ ಜೊತೆ ಆಡ್ತದ ಅದು ಹೋಗ್ಲಿ ಆ ಗುಳ್ಳೆಗಳ ಹಿಂದೆ ಓಡ್ತದ ಯಾವ ಗುಳ್ಳೆ ಮರುಭೂಮಿಯ ನೀರಿನ ಗುಳ್ಳೆ ಮರುಭೂಮಿಯ ನೀರಿನ ನೊರೆ ಮರುಭೂಮಿಯ ನೀರು ಯಾವುಗಳಲ್ಲಿಯೂ ಕೂಡ ಅದು ಭಾಗವಹಿಸೋದಿಲ್ಲ ಯಾಕೆ ಅದಕ್ಕೆ ಮಾತ್ರ ಗೊತ್ತು ಸಹಜವಾಗಿ ಗೊತ್ತು ಏನು ಇಲ್ಲಿ ನೀರಿಲ್ಲ ಅದಕ್ಕೆ ನಾನು ಹುಟ್ಟೇನೆ ಉದಕ್ಕೆ ಪೀನ ತರಂಗ ಅದಿಮಾ ಹಾಗೆ ಆತ್ಮನಲ್ಲಿ ಆರೋಪಿಸಿದಂಥವರು ಯಾರು ಅಜ್ಞಾನಿಗಳಿದ್ದಾರೋ ಏನು ಆರೋಪಿಸಿದ್ದಾರೆ ಆತ್ಮ ಆರೋಪಿತ ಆತ್ಮ ಕ್ಲೇಶ ಆತ್ಮನಿಗೆ ಜೀವಾತ್ಮನಿಗೆ ಕಷ್ಟ ಸುಖಗಳು ಜೀವಾತ್ಮನಿಗೆ ಸಂಸಾರ ತಾಪತ್ರಯಗಳು ಇವೆಲ್ಲವುಗಳನ್ನು ಮನದಲ್ಲಿ ಕೂಡಿದ್ದಾನೆ ಅಂತ ಏನು ಭಾವಿಸಿದ್ದಾನೋ ಇವೆಲ್ಲವೂ ಆರೋಪಿತವೇ ವಿನಃ ಇವು ನಿಜವಾಗಿಯೂ ಜೀವಾತ್ಮನ ಲಕ್ಷಣಗಳು ಅಲ್ಲ ನಿಮಗೆ ಕೇಳ್ತೇನೆ ಇವಷ್ಟು ಜೀವಾತ್ಮನ ಲಕ್ಷಣಗಳಲ್ಲ ಅಂದರೆ ಹಾಗಾಗಿ ಜೀವಾತ್ಮನ ಲಕ್ಷಣಗಳು ಇವಷ್ಟು ಜೀವಾತ್ಮನ ಲಕ್ಷಣಗಳು ಅಲ್ಲ ಅಂದರೆ ಜೀವಾತ್ಮನ ಲಕ್ಷಣ ಏನು ಹೇಳಿ ಇವಷ್ಟು ಜೀವಾತ್ಮನ ಲಕ್ಷಣಗಳು ಇಲ್ಲ ಅಂದ್ರೆ ಜೀವಾತ್ಮ ಇಲ್ಲ ಅಂತ ಅರ್ಥ ಜೀವಾತ್ಮ ಇಲ್ಲ ಅಂತಂದ್ರೆ ಇರುವ ಲಕ್ಷಣಗಳು ಇಲ್ಲ ಆದ ಕಾರಣ ಜೀವಾತ್ಮ ಇಲ್ಲ ಅಂದ್ರೆ ಏನಿದೆ ಅಂತ ಮುಂದಿನ ಪ್ರಶ್ನೆ ಆತ್ಮ ಸತ್ಯಂ ಕಿಂ ಸತ್ಯಂ ಪುನರಪಿ ಪುನರಪಿ ಉಕ್ತಮೇವ ಅರ್ಥಂ ಉಕ್ತಮೇವ ಅರ್ಥಂ ಪ್ರಪಂಚಯತಿ ಪ್ರಪಂಚಯತಿ ಮತ್ತೊಂದು ಸಲ ಅದೇ ಅರ್ಥವನ್ನ ಇನ್ನು ಬಿಡಿಸಿ ಬಿಡಿಸಿ ಹೇಳುತ್ತಾರೆ ಮರಣೇ ಸಂಭವೇ ಚೈವ ಮರಣೇ ಸಂಭವೇ ಚೈವ ಗತಿ ಆಗಮನಯೋ ಆಗಮನಯೋರಪಿ ಗತಿ ಆಗಮನಯೋರಪಿ ಸ್ಥಿತೌ ಸರ್ವ ಶರೀರೇ ಸ್ಥಿತೋ ಸರ್ವ ಶರೀರೇಷು ಆಕಾಶೇನಾ ವಿಲಕ್ಷಣಃ ಆಕಾಶೇನಾ ವಿಲಕ್ಷಣಃ ಮರಣೇ ಸಂಭವೇ ಚೈವ ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ಗತ್ಯಾಗಮನಯೋರಪಿ ಸ್ಥಿತೌ ಸರ್ವ ಶರೀರೇಷು ಸ್ಥಿತೌ ಸರ್ವ ಶರೀರೇಷು ಆಕಾಶೇನಾ ವಿಲಕ್ಷಣಃ ಮರಣೇ ಸಂಭವೇ ಚ ಇವ ಗತಿ ಆಗಮನಯೋ ಅಪಿ ಸ್ಥಿತೌ ಸರ್ವ ಶರೀರೇಷು ಹಿ ಆಕಾಶೇನ ಅವಿಲಕ್ಷಣಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಶ್ರೀ ಸದ್ಗುರುನಾಥ ಮಹಾರಾಜೇ ಕೀ ಜಯ. ಜಯ ಶ್ರೀ ದಯಾನಂದ ಜಿ. ಜಯ ಶ್ರೀ ದಯಾನಂದ ಜಿ.